ಎಷ್ಟು ಪ್ರಮಾಣದಲ್ಲಿ ಕ್ಲೀನ್ ಆಗಿದೆ, ಮಣ್ಣು ಅಥವಾ ಹರಳು ಇದೆಯಾ ಇಲ್ವಾ, ಕಸ ಕಡ್ಡಿ ಇದೆ ಇಲ್ವಾ, ಇದೆಲ್ಲವನ್ನು ಹಾಗಿದ್ಮೇಲೆ ನಾವು ರೈತರು ಮಾರಾಟ ಮಾಡುವಂಥವ್ರು ಅಂದ್ರೆ ಬೆಳೆದಂಥವ್ರು ಅದನ್ನ ಮಾರುಕಟ್ಟೆಗೆ ತಗೊಂಡು ಹೋಗೋದಕ್ಕಿಂತ ಮುಂಚೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಮಾಣದಲ್ಲಿ ಅದನ್ನ ಕ್ಲೀನಿಂಗ್ ಮಾಡ್ಕೋಬೇಕಾಗ್ತದೆ, ಸ್ವಚ್ಛಗೊಳಿಸ್ಬೇಕಾಗ್ತದೆ. ಅದನ್ನ ಸ್ವಚ್ಛಗೊಳಿಸಿಕೊಂಡು ನಾವು ಮೂಟೆ ಮಾಡಿಕೊಂಡು ಬ್ಯಾಗಲ್ಲಿ ತಗೊಂಡು ಹೋದ್ರೆ ನಮಗೆ ಒಳ್ಳೆ ಬೆಲೆ ಸಿಗಲಿಕ್ಕೆ ಸಾಧ್ಯ ಇದೆ. ಮಾರುಕಟ್ಟೆಯಲ್ಲಿ ತಗೊಳ್ಳುವವನ್ನ ನೋಡಿಬಿಟ್ಟು ನಾವು ಹೇಗೆ ತಗೋತಾನೆ ಅಂತ ನಾವು ಇಲ್ಲಿ ಕ್ಲೀನ್ ಮಾಡಿಕೊಂಡು, ಇವತ್ತು ಮಾರುಕಟ್ಟೆಯಲ್ಲಿ ಯಾವುದಕ್ಕೆ ಬೇಡಿಕೆ ಇದೆ, ಬೇಡಿಕೆ ಬರಬಹುದು ಅನ್ನೋದನ್ನ ನಾವು ಅಳತೆ ಮಾಡಿಕೊಂಡು ನಾವು ಬೆಳೆಯನ್ನ ಬೆಳಿಬೇಕಾಗಿದೆ. ಹಾಗೆ ಖರೀದಿದಾರನ ಗಮನದಲ್ಲಿ ಇಟ್ಕೊಂಡು ಇವತ್ತು ನೋಡಿ ವಿದ್ಯಾರ್ಥಿಗಳು ಅಂದ ತಕ್ಷಣ ಇವತ್ತು ಬೇಕರಿ ಐಟಮ್ಸ್ಗೆ ಬಹಳಷ್ಟು ಜನ ಮನಸ್ಸೊತ್ತಿದ್ದಾರೆ. ಅವರಿಗೆ ಆ ಐಟಮ್ ಬೇಕಾಗಿದೆ ಅಂತ ನೀವು ಬಿಜಾಪುರ ನಗರದಲ್ಲಿ ಮಾತ್ರ ಅಲ್ಲ, ಯಾವುದೇ ಹಳ್ಳಿಗೆ ಹೋಗಿ ಒಂದು ಎರಡು ನಾಲ್ಕು ಬೇಕರಿಗಳು ತಯಾರಾಗಿದೆ. ಈ ಇವತ್ತಿನ ಜನರ ಅವಶ್ಯಕತೆ, ಹಾಗೆ ಖರೀದಿದಾರನ ಅವಶ್ಯಕತೆಯನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಂದ್ರೆ, ಉದಾಹರಣೆಗೆ ಗ್ರೇಡಿಂಗ್ ಅಥವಾ ಕ್ಲೀನಿಂಗ್ ಅಂತ ಹೇಳ್ತೇವೆ ನಾವು. ಒಂದು ರೈತ ಉತ್ಪಾದಕ ಕಂಪನಿಯನ್ನು ಮುತ್ತಗಿ ಗ್ರಾಮದಲ್ಲಿ ಬಸವನ ಭಾಗೇವಾಡಿ ತಾಲೂಕಲ್ಲಿ ಶುರು ಮಾಡಿದ್ದೇವೆ. ಪಲ್ಲಂದು ರೈತ ಉತ್ಪಾದಕ ಕಂಪನಿಯನ್ನು, ಪಲ್ಲಂದು ಅನ್ನುವಾಗ ಸಂಸ್ಕೃತದಲ್ಲಿ ಉಳ್ಳಾಗಡ್ಡೆಗೆ ನಾವು ಪಲ್ಲಂದು ಅಂತ ಹೇಳ್ತೇವೆ. ಸೊ ನಾವು ಪಲ್ಲಂದು ರೈತ ಉತ್ಪಾದಕ ಕಂಪನಿಯನ್ನು ಮಾಡಿಕೊಂಡಿದ್ದು ಮುಖ್ಯವಾಗಿ ಈರುಳ್ಳಿ ಅನ್ನುವ ಒಂದು ಬೆಳೆ ಆಧಾರಿತ. ಈ ಈರುಳ್ಳಿಯನ್ನು ಆ ಭಾಗದಲ್ಲಿ ಸಾಕಷ್ಟು ಜನ ರೈತರು ಬೆಳೀತಾರೆ. ಆ ಬೆಳೆದಂಥದ್ದನ್ನು ಏನು ಮಾಡಬೇಕು, ಅದನ್ನು ಸಂಸ್ಕರಣೆ ಮಾಡಬೇಕು. ಸಂಸ್ಕರಣೆ ಅಂದರೆ ಏನು, ಇಲ್ಲಿ ಫಸ್ಟ್ ನಾವು ರೈತರು ಬೆಳೆದ ತಕ್ಷಣ ಏನು ಮಾಡ್ತೇವೆ ಅಂದರೆ ಅದನ್ನು ಟ್ರ್ಯಾಕ್ಟರಲ್ಲಿ ಮೂಟೆ ಕಟ್ಕೊಂಡು ಅಥವಾ ಲಾರಿಯಲ್ಲಿ ಹಾಕಿ ಕಳಿಸಿಬಿಡ್ತೇವೆ. ಇವತ್ತು ನಾಳೆ ಖರೀದಿದಾರರು ನಮ್ಮ ಜಮೀನಿಗೆ ಬಂದು ತಗೊಂಡು ಹೋಗ್ತಾರೆ. ಅದನ್ನು ಸ್ವಲ್ಪ ನಾವು ಗ್ರೇಡಿಂಗ್ ಮಾಡೋದು ಅಂತ ಹೇಳ್ತೇವೆ, ಸೈಜ್ ಮೇಲೆ. ಅದೆಲ್ಲರಿಗೂ ತೊಂದರೆ ಏನಪ್ಪಾ ಅಂದರೆ ಲೇಬರ್ ಸಿಕ್ಕಲ್ಲ, ಮತ್ತು ಲೇಬರು ನೀಟಾಗಿ ಮಾಡಲ್ಲ. ಸೊ ಅದಕ್ಕೆ ಅಂತ ನಾವು ನಮ್ಮ FPOದಿಂದ ಒಂದು ಯಂತ್ರವನ್ನು ಖರೀದಿ ಮಾಡಿದ್ದೇವೆ. ಡೈರೆಕ್ಟರ್ ಆಫ್ ಆನಿಯನ್ ಆ್ಯಂಡ್ ಗಾರ್ಲಿಕ್ ರಿಸರ್ಚ್ ಸೆಂಟರ್ ಅಂತ ಪೂನಾದಲ್ಲಿದೆ, ಅವರು ಸಿದ್ಧಪಡಿಸಿದಂಥ ಆ ಯಂತ್ರ ಸೈಜನ್ನು ಸೆಪರೇಟ್ ಆಗಿ ಮಾಡಿಕೊಡ್ತದೆ. ಹೇಗೆ ನೀವು ರಾಶಿ ಮಷೀನ್ನಲ್ಲಿ ತೆನೆ ಹಾಕಿದಾಗ ಕಾಳು ಒಂದು ಕಡೆ ಬರ್ತದೆ, ಜೊಳ್ಳು ಒಂದು ಕಡೆ ಬರ್ತದೆ, ಕಸ ಇನ್ನೊಂದು ಕಡೆ ಹೋಗ್ತದೆ, ಹಾಗೇನೆ ಈ ಯಂತ್ರ ಐದು ರೀತಿಯ ಸೈಜನ್ನು ಸೆಪರೇಟ್ ಆಗಿ ಮಾಡಿಕೊಡ್ತದೆ. ಟ್ರ್ಯಾಕ್ಟರ್ ಚಾಲಿತ ಯಂತ್ರ ಇದೆ, ಯಾರು ಜಮೀನಿಗೆ ಬೇಕಾದರೂ ತಗೊಂಡು ಹೋಗಿ ಅದರ ಸೈಜ್ ಸೆಪರೇಟ್ ಮಾಡಿಕೊಂಡು ಹೋದಾಗ ಬೇರೆ ಬೇರೆ ಸೈಜಿನ ಈರುಳ್ಳಿಗೆ ಬೇರೆ ಬೇರೆ ಬೆಲೆ ಸಿಗಲಿಕ್ಕೆ ಸಾಧ್ಯ ಇದೆ. ಸೊ ಇದು ಒಂದು ಭಾಗ. ಆದರೆ ತೊಗರಿ ಮೆಕ್ಕೆಜೋಳ ಇಂಥದನ್ನು ನಾವು ಏನು ಬೆಳಿತೇವೆ ಅದನ್ನು ಎಷ್ಟು ಸಾಧ್ಯದೋ ಅಷ್ಟು ಕ್ಲೀನಿಂಗ್ ಮಾಡಿಕೊಂಡು ತಗೊಂಡು ಹೋದರೆ, ನೀಟಾಗಿ ಒಣಗಿಸ್ಕೊಂಡು ತಗೊಂಡು ಹೋದರೆ ಮಾಯಿಶ್ಚರ್ ಅನ್ನೋದನ್ನು, ಸೊ ನಮಗೆ ಒಳ್ಳೆ ಬೆಲೆ ಸಿಗಲಿಕ್ಕೆ ಸಾಧ್ಯ ಇದೆ. ನಾವು FPO ಅಂತ ಹೇಳಿದೆ, ಆ ಕುರಿತು ಒಂದೆರಡೇ ವಿಚಾರ. ನಾವು ಮುಖ್ಯವಾಗಿ ಒಂದು ಬೆಳೆಯನ್ನು ಆಧಾರವಾಗಿಟ್ಕೊಂಡು ಇಲಾಖೆಯ ಅಥವಾ FPO ನಾರ್ಮ್ಸ್ ಪ್ರಕಾರ, ನಿಯಮದ ಪ್ರಕಾರ ಎರಡು ಬೆಳೆಗಳನ್ನು ತಗೊಳಿಕೆ ಇದೆ. ಮೊದಲನೇ ಬೆಳೆಯಾಗಿ ಈರುಳ್ಳಿಯನ್ನು ತಗೊಂಡಿದ್ದೇವೆ, ಎರಡನೇ ಬೆಳೆಯಾಗಿ ನಾವು ಲಿಂಬೆಯನ್ನು ತಗೊಂಡಿದ್ದೇವೆ. ನಮ್ಮ ರೈತರು ಬೆಳೆದ ಈರುಳ್ಳಿಯನ್ನು ನಾವು ಖರೀದಿ ಮಾಡಿ ಅದನ್ನು ಸೆಪರೇಟ್ ಮಾಡ್ತೇವೆ. ಸಾಧ್ಯವಾದಷ್ಟು ಹೆಚ್ಚು ರೀತಿಯಲ್ಲಿ ಅದನ್ನು ಸಂಗ್ರಹಿಸಿಡುವಂಥದ್ದು ಪದ್ಧತಿ ಬಗ್ಗೆ ನಾವು ತಿಳುವಳಿಕೆಯನ್ನು ಕೊಡೋದ್ರ ಜೊತೆಗೆ ಅವರವರ ಜಮೀನಲ್ಲಿ ಅದನ್ನು ಸಂಗ್ರಹಣೆಗೆ ವ್ಯವಸ್ಥೆ ಮಾಡ್ತೇವೆ. ಹಾಗೆ ಮಾರುಕಟ್ಟೆಗೆ ಹೋಗೋದಕ್ಕಿಂತ ಮುಂಚೆ ಆ ಬೆಳೆಗೆ ಬೆಲೆ ಇಲ್ಲ ಅಂತ ಗೊತ್ತಾದಾಗ ಸಣ್ಣ ಪ್ರಮಾಣದಲ್ಲಿ ನಮ್ಮಲ್ಲಿ ಸಂಸ್ಕರಣಾ ಘಟಕಗಳನ್ನು ಹಾಕೊಂಡಿದ್ದೇವೆ. ಈರುಳ್ಳಿಯನ್ನು ಕತ್ತರಿಸಿ ಒಣಗಿಸುವಂಥದ್ದು, ಸೊ ಯಾವುದೇ ಒಂದು ಈರುಳ್ಳಿಯನ್ನು ಕತ್ತರಿಸಿ ಒಣಗಿಸಿದಾಗ ನಾವು ಯಾವ ಶೇಪಲ್ಲಿ, ಉದಾಹರಣೆಗೆ ದಬಾ ಹೋಟೆಲ್ಗಳಲ್ಲಿ ಊಟಕ್ಕೆ ಹೋದಾಗ ನಮಗೆ ಈರುಳ್ಳಿಯನ್ನು ಸೈಡ್ ತಿಲ್ಲಿಕ್ಕೆ ಅಂತ ಕೊಡುವಾಗ ರೌಂಡ್ ಆಗಿರ್ತದೆ, ರೌಂಡ್ ಆಗಿ ಕತ್ತರಿಸಿರ್ತಾರೆ. ಇನ್ನು ಕೋಸಂಬರಿ ಅಥವಾ ಬೇರೆ ಬೇರೆ ಇದಕ್ಕೆ ಹಾಕಬೇಕಾದ್ರೆ ಉದ್ದುದ್ದ ಕತ್ತರಿಸಿರ್ತಾರೆ. ಹಾಗೆ ಉಪ್ಪಿಟ್ಟು ಪಲ್ಲೆಗೆ ಹಾಕಬೇಕಾದ್ರೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ತಾರೆ. ಹೇಗೆ ಕತ್ತರಿಸಿರ್ತೇವೆ ಹಾಗೆ ಒಣಗಿಸಿ ಇಡಲಿಕ್ಕೆ ಸಾಧ್ಯ ಇದೆ. ಆ ಒಣಗಿದಂಥ ಈರುಳ್ಳಿಯನ್ನು ಪುನಃ ನಾವು ನೀರಿಗೆ ಹಾಕಿದಾಗ ಅದು ಈರುಳ್ಳಿಯನ್ನು ಅಂದರೆ ಒಣಗಿಸೋದಂದರೆ ನೀರು ಬಿಟ್ಟು ಕೊಟ್ಟಿರ್ತದೆ, ಪುನಃ ತಗೋತದೆ. ಇದರಲ್ಲಿ ಯಾವುದೇ ಆದಂಥ ಹೊಸ ತಂತ್ರಜ್ಞಾನ ಅನ್ನೋದಿಲ್ಲ. ನಮ್ಮ ತಾಯಂದಿರು ಏನು ಮಾಡ್ತಿದ್ರು ಮುಂಚೆ ನಮ್ಮ ಹಳ್ಳಿಗಳಲ್ಲಿ, ಅದೇ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ನಾವು ಶುರು ಮಾಡಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ತಂತ್ರಜ್ಞಾನ ಬೆಳೆದು ಇದಕ್ಕೆ ಯಂತ್ರೋಪಕರಣಗಳು ಕೂಡ ಬಂದಿದ್ದಾವೆ. ಹೀಗಾಗಿ ಕೆಲಸ ಸುಲಭ, ಪ್ರಮಾಣ ದೊಡ್ಡದು ಇದ್ದಾಗ ಯಂತ್ರಗಳನ್ನು ಬಳಸಿಕೊಂಡು ಮಾಡುವಂಥದ್ದು, ಅದಕ್ಕೆ ಬೇಡಿಕೆ ಕೂಡ ಸಾಕಷ್ಟು ಇದೆ. ಗುಜರಾತ್ ಮಹುವಾ ಜಿಲ್ಲೆಯಲ್ಲಿ ಸುಮಾರು 100 ಹೆಚ್ಚಿಗೆ ಈರುಳ್ಳಿ ಈ ರೀತಿ ಕತ್ತರಿಸಿ ಒಣಗಿಸುವಂಥ ಯಂತ್ರಗಳು ಫ್ಯಾಕ್ಟರಿಗಳು ಇದೆ, ಸಂಸ್ಕರಣಾ ಘಟಕಗಳು ಅಂತದ್ದು ಒಂದನ್ನ ನಾವು ಮುತ್ತಿಗಿ ಗ್ರಾಮದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಅಂತ ಹೊರಟಿದ್ದೇವೆ. ಈಗಾಗಲೇ ಚಿಕ್ಕ ಪ್ರಮಾಣದಲ್ಲಿ ಅದನ್ನ ಪ್ರಾರಂಭ ಕೂಡ ಮಾಡಿದ್ದೇವೆ. ಎರಡನೇ ವೇಳೆಯಾಗಿ ನಾವು ಲಿಂಬೆಯನ್ನ ತಗೊಂಡಿದ್ದೇವೆ. ಒಂದು ಇಂಡಿ ಲಿಂಬೆ, ಇವತ್ತು ಕಾಗಜಿ ಲಿಂಬೆ ಅನ್ನುವ ತಳಿ ಜಿಐ ಟ್ಯಾಗ್ ಸಿಕ್ಕಿದೆ. ಇದಕ್ಕೆ ಪ್ರಧಾನ ಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಯೋಜನೆ, ಈ ಯೋಜನೆಯನ್ನ ನಮ್ಮ ಜಿಲ್ಲೆಯಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನುವಾಗ ನಿಂಬೆಯನ್ನ ನಮ್ಮ ಜಿಲ್ಲೆ ಆಯ್ಕೆ ಮಾಡಿಕೊಂಡಿತ್ತು. ಹಾಗಾಗಿ ನಿಂಬೆಯಲ್ಲಿ ಏನು ಮಾಡಬಹುದು, ಲಿಂಬೆಯನ್ನ ನಾವು ಏನೆಲ್ಲ ಉತ್ಪನ್ನ ಮಾಡಬಹುದು ಅಂತ ನಮ್ಮ ಕಣ್ಣಿಗೆ ಕಂಡಾಗ ಸಾಕಷ್ಟು ಜನ ಇಲ್ಲಿ ಉಪ್ಪಿನಕಾಯಿಯನ್ನ ಮಾಡುವಂತದ್ದು. ಸೊ ಅದರಲ್ಲಿ ಮೂರು ರೀತಿಯ ಉಪ್ಪಿನಕಾಯಿಗಳನ್ನ ಮಾಡ್ತಾ ಇದ್ದೇವೆ. ಒಂದು ಬೆಲ್ಲವನ್ನ ಅಥವಾ ಸಕ್ಕರೆಯನ್ನ ಪಾಕದ ರೀತಿಯಲ್ಲಿ ಹಾಕಿದಾಗ ಅದು ಸಿಹಿ ಲಿಂಬೆ ಉಪ್ಪಿನಕಾಯಿ ಅಂತ ಆಗ್ತದೆ. ಅದಕ್ಕೆ ನಾವು ಬೆಲ್ಲ ಹಾಕದೆ ಬರೇ ಈ ಸ್ಪೈಸಿ ಐಟಮ್ಸ್ ಅರಿಶಿನ ಪುಡಿ, ಖಾರ, ಉಪ್ಪು ಇಂಥದನ್ನ ಹಾಕಿದಾಗ ಅದು ಖಾರದ ಲಿಂಬೆ ಉಪ್ಪಿನಕಾಯಿ ಆಗಿರ್ತದೆ. ಹಾಗೆ ಇನ್ನು ಸ್ವಲ್ಪ ಹಸಿರು ಮೆಣಸಿನಕಾಯಿಯನ್ನ ಅಥವಾ ಹಸಿ ಮೆಣಸಿನಕಾಯಿಯನ್ನ ಹಾಕಿ ಅದನ್ನ ಮಾಡಿದಾಗ ಲಿಂಬೆ ಮೆಣಸಿನಕಾಯಿ ಉಪ್ಪಿನಕಾಯಿ ಅಂತ ಆಗ್ತದೆ. ಇದು ಮಾತ್ರ ಅಲ್ಲ, ಲಿಂಬೆಯಲ್ಲಿ ನಾನು ಇವತ್ತು 11 ರೀತಿಯ ಉತ್ಪಾದನೆಗಳನ್ನ ಮಾಡ್ತಾ ಇದ್ದೇವೆ. ದೇಶ ವಿದೇಶಗಳಲ್ಲಿ ಕೂಡ ನಮ್ಮ ಪ್ರಾಡಕ್ಟ್ಗಳು ಹೊರಟಿದೆ. ಬೇರೆ ಬೇರೆ ಕಂಪನಿಯವರು ವೈಟ್ ಲೇಬಲ್ ಅಲ್ಲಿ ತಗೊಂಡು ನಮ್ಮ ಪ್ರಾಡಕ್ಟ್ ಅನ್ನ ಮಾರ್ತಾ ಇದ್ದಾರೆ. ಈಗ ಕೇಳಿದ್ರು ಸರ್ ಅವರು ನನಗೆ ಏನ್ ಮಾಡ್ತಾ ಇದ್ದೀರಿ, ಲಿಂಬೆ ಹಣ್ಣಿನ ಬಹಳ ಸಸ್ತ ಇದೆ ಈಗ ಅಂತ. ಖಂಡಿತವಾಗಿ ಬಹಳ ಕಡಿಮೆ ರೇಟ್ ಅಲ್ಲಿ ಸಿಗ್ತಾ ಇದೆ. ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಒಂದು ಡ್ರೈಯರ್ ಇದೆ, ತಾವು ನೋಡಿರಬಹುದು ಪ್ಲಾಸ್ಟಿಕ್ ಮನೆಗಳಲ್ಲಿ ಹಿಂದೆ ಈ ಡಬ್ಬು ಮೆಣಸಿನಕಾಯಿ ಬೆಳಿಲಿಕ್ಕೆ ಅಂತ ಮಾಡಿದ್ರಲ್ಲ, ಅಂಥದ್ದೇ ಒಂದು ಡ್ರೈಯರ್ ಅನ್ನು ಮಾಡಿದ್ದೇವೆ. ಅದರಲ್ಲಿ ಟ್ರೇ ಸಿಸ್ಟಮ್ ಇದೆ, ಆ ಟ್ರೇಗಳಲ್ಲಿ ನಾವು ಇಡೀ ನಿಂಬೆಯನ್ನ ಒಣಗಲಿಕ್ಕೆ ಹಾಕಿದ್ದೇವೆ. ಹಾಗೆ ನಮ್ಮ ಎಫ್ಇಒ ಸದಸ್ಯರಿಗೆ ಕೂಡ ಏನ್ ಹೇಳ್ತಾ ಇದ್ದೇವೆ, ನಮಗೆ ರೇಟ್ ಇಲ್ಲ ಅಂತ ಅದನ್ನ ಅಲ್ಲೇ ಭೂಮಿಯಲ್ಲಿ ಬಿಡಬೇಡಿ, ತಗೊಂಡು ಸಾಧ್ಯ ಆದರೆ ತಮ್ಮ ಮೇಳಿಗೆ ಮೇಲೆ ಮಣ್ಣಲ್ಲಿ ಬಿಟ್ಟರೆ ಏನಾಗ್ತದೆ ಅಂದ್ರೆ ಕೆಳಗಡೆ ಹಸಿ ಇದ್ದಾಗ ಅದು ನಿಂಬೆ ಹಣ್ಣು ಆ ಹಸಿ ಇದ್ದ ಜಾಗದಲ್ಲಿ ಕೊಳೆಯಲಿಕ್ಕೆ ಪ್ರಾರಂಭ ಆಗ್ತದೆ. ಸಣ್ಣದಾಗಿ ಒಂದು ತೂತು ಬಿಡ್ತದೆ, ಒಂದು ಕ್ರಿಮಿ ಒಳಗೆ ಹೋಗ್ಲಿಕ್ಕೆ ಅವಕಾಶ ಆಗ್ತದೆ. ಅದನ್ನ ನಾವು ಸ್ವಲ್ಪ ಸರಿಸಿಬಿಟ್ಟು ಬೇರೆ ಕಡೆ ಒಣಗಿಸಿದೆ, ಒಣಗಿದ ನಿಂಬೆಗೆ ಕೂಡ ಬೆಲೆ ಇದೆ, ಒಣಗಿದ ಲಿಂಬೆಯನ್ನ ಕೂಡ ಉಪಯೋಗಿಸ್ಲಿಕ್ಕೆ ಬರ್ತದೆ. ಯಾಕಂದ್ರೆ ಇಡೀ ರಸ ಅದರಲ್ಲಿ ಡ್ರೈ ಆಗಿರ್ತದೆ. ಪುನಃ ಕುದಿಸಿದಾಗ ಯಾರು ಉಪಯೋಗಿಸ್ತಾರೆ, ಎಲ್ಲಿ ಉಪಯೋಗಿಸ್ತಾರೆ ಅಂತ ಒಂದು ಪ್ರಶ್ನೆ ಬಂತು. ಯಾರು ಎಲ್ಲಿ ಉಪಯೋಗಿಸ್ತಾರೆ ಅಂತ ನೋಡುವಾಗ ಅರಬ್ ಕಂಟ್ರೀಸ್ ಅಲ್ಲಿ ಇದನ್ನ ಬಿರಿಯಾನಿಗೆ ಅಂತ ಉಪಯೋಗಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಆ ನಿಂಬೆಯನ್ನ ನಾನು ಈಗ ಸ್ಲೈಸ್ ಆಗಿ ರೌಂಡ್ ಆಗಿ ಕತ್ತರಿಸಿ ಒಣಗಿಸ್ತಾ ಇದ್ದೇನೆ. ಇಡೀ ನಿಂಬೆಯನ್ನ ಸ್ಲೈಸ್ ಮಾಡಿದಾಗ ಒಂದು 6-7 ಪೀಸ್ ಆಗಿ ರೌಂಡ್ ಆಗಿ ಕತ್ತರಿಸಿ ಒಣಗಿಸ್ತಾ ಇದ್ದೇವೆ. ಆ ಇಡೀ ನಾವು ನೀವು ಇವತ್ ನಾಳೆ ಕೇಳಿದ್ದೇವೆ ನಿಂಬೆ ಚಹಾ, ಸಿಟಿಯಲ್ಲಿ ಬಿಜಾಪುರದಲ್ಲಿ ಹೋದ್ರೆ ಅಲ್ಲಲ್ಲಿ ಚಹಾ ಅಂಗಡಿಗಳು ಬಹಳಷ್ಟು ಆಗಿದ್ದಾವೆ. ಅಲ್ಲಿ ಹೋಗಿ ನಮಗೆ ಲೇಮನ್ ಟೀ ಅಂತ ಕೇಳ್ತೇವೆ, ಆ ಲೇಮನ್ ಟೀಯಲ್ಲಿ ಏನಿರ್ತದೆ ಹಾಗೆ ಅದನ್ನ ನಾವು ಮಾಡ್ಕೋಬಹುದು. ಅಂದ್ರೆ ಇಂಥ ಒಣಗಿದ ಸ್ಲೈಸ್ಗಳನ್ನ ಕೂಡ ಹಾಕೋಬಹುದು, ನಾವು ಬಿರಿಯಾನಿಗೆ ಮತ್ತೊಂದಕ್ಕೆ ಕೂಡ ಹಾಕೋಬಹುದು. ಸಾಮಾನ್ಯವಾಗಿ ಪಲಾವ್ ಅಂತ ಮಾಡುವಾಗ ನಮ್ಮ ತಾಯಂದ್ರು ಹಾಕ್ತಾರೆ ಬೇರೆ ಬೇರೆ ವಸ್ತುಗಳನ್ನ, ಅದರಲ್ಲಿ ಒಂದು ಚಕ್ಕಿ ಅಥವಾ ಒಂದು ಮಸಾಲೆ ಎಲೆ ಅಂತ ಹಾಕಿರ್ತಾರೆ. ಹಾಗೆ ಈ ನಿಂಬೆ ಹಣ್ಣನ್ನ ಹಾಕಿ ಕುದಿಸಿ ಆದ್ಮೇಲೆ ಮತ್ತೆ ತೆಗಿಬಹುದು ಕೂಡ. ಸೊ ಅದನ್ನ ಕೂಡ ಮಾಡ್ತಾ ಇದ್ದೇವೆ. ಹಾಗೆ ನಿಂಬೆ ರಸ, ಇಡೀ ರಸವನ್ನ ತೆಗೆದು ಅದು ಕೆಡ್ಲಾರದ ಹಾಗೆ ಅದನ್ನ ಪ್ರಿಸರ್ವೇಟಿವ್ ಹಾಕಿ ಅದನ್ನ ಲೆಮನ್ ಕಾನ್ಸಂಟ್ರೇಟ್ ಅಂತ ಸೇಲ್ ಮಾಡ್ತಾ ಇದ್ದೇವೆ. ಅದಕ್ಕೆ ಸಕ್ಕರೆ ಪಾಕವನ್ನ ಮಿಕ್ಸ್ ಮಾಡಿದ್ರೆ ಲೆಮನ್ ಸ್ಕ್ವಾಶ್ ಅಂತ ಮಾಡಿ ಮಾರಾಟ ಮಾಡ್ತಾ ಇದ್ದೇವೆ. ಈ ಎರಡನ್ನೂ ಕೂಡ ಸ್ಪ್ರೇ ಡ್ರೈಯರ್ ಅಂತ ಇದೆ, ಒಂದು ಹಾಲಿನಿಂದ ಹಾಲಿನ ಪೌಡರ್ ಹೇಗೆ ತಯಾರು ಮಾಡ್ತಾರೆ ಹಾಗೆ ನಮ್ಮಲ್ಲಿ ನಿಂಬೆ ರಸದಿಂದ ನಿಂಬೆ ರಸದ ಪೌಡರ್ ಮಾಡುವಂತ ಯಂತ್ರವನ್ನು ಹಾಕೊಂಡಿದ್ದೇವೆ. ಅಥವಾ ಈ ಸ್ಕ್ವಾಶ್ ಅಂತ ಹೇಳಿದೆ ಸಕ್ಕರೆಯನ್ನ ಹಾಕಿದ ಅದನ್ನ ಕೂಡ ನಾವು ಲಿಕ್ವಿಡ್ ಅನ್ನ ಪೌಡರ್ ಆಗಿ ಕನ್ವರ್ಟ್ ಮಾಡ್ತೇವೆ. ಅದಕ್ಕೆ ಸ್ವಲ್ಪ ಉಪ್ಪು ಕೂಡ, ಅಂದ್ರೆ ತಕ್ಷಣ 1 ಸ್ಪೂನ್ ಅಥವಾ 12 ಗ್ರಾಮ್ ಅನ್ನ 200 ml ನೀರಿಗೆ ಬೆರೆಸಿದ್ರೆ ನಿಂಬೆ ಪಾನಕ ರೆಡಿ ಆಗ್ತದೆ. ಈ ಎಲ್ಲ ವಸ್ತುಗಳು ಕೂಡ ನಮ್ಮಲ್ಲಿ ಅಲ್ಲಿ ಸಿಗ್ತಾ ಇದೆ ನಮ್ಮ ಅಂಗಡಿಗಳಲ್ಲಿ. ಇನ್ನು ಜ್ಯೂಸ್ ತೆಗೆದ ಮೇಲೆ ಉಳಿದಿರುವಂತಹ ಸಿಪ್ಪೆಯನ್ನ ಕೂಡ ಒಣಗಿಸಿದ್ದೇವೆ. ಈ ಸಿಪ್ಪೆಯನ್ನ ಒಣಗಿಸಿ ಪೌಡರ್ ಮಾಡಿದ್ರೆ ಟೈಡ್ ವೀಲ್ ಇಂಥ ಕಂಪನಿಯವರು, ವಿಮ್ ಕಂಪನಿಯವರು ಈ ಸಿಪ್ಪೆ ಪೌಡರ್ ಅನ್ನ ಖರೀದಿ ಮಾಡ್ತಾರೆ. ಬಟ್ಟೆಯಲ್ಲಿ ಅಥವಾ ಪಾತ್ರೆಯಲ್ಲಿ ಕೊಳೆ ತೆಗೆಯುವ ಶಕ್ತಿ ಆ ಸಿಪ್ಪೆ ಪೌಡರ್ ಇದೆ ಅಂತ ಕಾಸ್ಮೆಟಿಕ್ ಇಂಡಸ್ಟ್ರಿಯಲ್ಲಿ ಅದು ಉಪಯೋಗಿಸ್ತಾರೆ. ಹೀಗೆ ಸಂಸ್ಕರಣೆ ಮಾಡಿ ಮಾರಾಟ ಮಾಡಿದಾಗ ನಮಗೆ ಹೆಚ್ಚು ಲಾಭ ಸಿಗ್ತದೆ. ಇತ್ತೀಚೆಗೆ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ, ಏನಪ್ಪ ಅಂದ್ರೆ ನಿಂಬೆ ಬೀಜಗಳನ್ನು ಒಣಗಿಸಿ ನಮ್ಮ ರಾಜಶೇಖರ್ ಸರ್ ಅಂತವರು ಸಸಿಗಳನ್ನು ತಯಾರು ಮಾಡಿ ಸಾಕಷ್ಟು ರಾಜ್ಯಗಳಿಗೆ ಕಳಿಸಿಕೊಡ್ತಾ ಇದ್ದಾರೆ. ಅಂಥವ್ರಿಗೆ ನಾವು ಬೀಜನ ಸಪ್ಲೈ ಮಾಡ್ತೇವೆ. ಇಲ್ಲ ಅಂದ್ರೆ ಉಳಿದ್ರೆ ಅದೇ ಬೀಜನ ಒಣಗಿಸಿ ಅದರಿಂದ ಕೂಡ ಎಣ್ಣೆ ತೆಗೆಯುವ ಪ್ರಯತ್ನ ಮಾಡಿದ್ದೇವೆ. ಆ ಎಣ್ಣೆಗೆ ಕೂಡ ತುಂಬಾ ಬೆಲೆ ಇದೆ. ಇದುವರೆಗೆ ನಾನು ಪ್ರಯತ್ನ ಮಾಡಿದ್ರೆ ಸುಮಾರು 1 ಲೀಟರ್ ಕೂಡ ಎಣ್ಣೆಯನ್ನ ತೆಗಿಯಕ್ಕಾಗಿಲ್ಲ. ಯಾರಿಗೋ 10 ml 20 ml ಈ ಆಯುರ್ವೇದಿಕದವರಿಗೆ ಎಲ್ಲರಿಗೇನು ಬೇರೆ ಬೇರೆ ಡಾಕ್ಟರ್ಗಳಿಗೆ ಮೆಡಿಸಿನ್ ಅಲ್ಲಿ ಹೇಗೆ ಉಪಯೋಗಿಸ್ತಾರೆ ಅಂತ ಟೆಸ್ಟಿಂಗ್ ಕೊಟ್ಟಿದ್ದೇನೆ. ಅದ್ರ ಬೆಲೆ ಅಂತ ನಾವು ನೋಡುವಾಗ ಗೂಗಲ್ ಅಲ್ಲಿ ಸುಮಾರು 20,000 ರೂಪಾಯಿಗೆ 1 ಲೀಟರ್ ಎಣ್ಣೆ ಸಿಗ್ತದೆ. ಒಂದು ನಿಂಬೆ ರಸದ ಎಣ್ಣೆ ಬೀಜದ ಎಣ್ಣೆ ಅನ್ನುವಾಗ ಅಷ್ಟು ತುಟ್ಟಿಯಾಗಿ ಸಿಗ್ತದೆ. ಅದು ಬಹಳ ಖುಷಿ ಆಗ್ತದೆ. ನಾವು ಎಫ್ಇಒದಿಂದ ಈ ಎಲ್ಲ ಚಟುವಟಿಕೆಗಳನ್ನ ಮುಖ್ಯವಾಗಿ ಮಾಡಿದ್ದಂದ್ರೆ ರೈತನ ಬೆಳೆಗೆ ಬೆಲೆ ಸಿಗಬೇಕು ಅನ್ನೋ ಕಾರಣಕ್ಕೆ ಇವನ್ನೆಲ್ಲ ಮಾಡಿಕೊಂಡು ಅದರ ಸದಸ್ಯರ ಅಭಿವೃದ್ಧಿಯನ್ನ ಗಮನದಲ್ಲಿಟ್ಟುಕೊಂಡು ಅವರ ಪ್ರಾಡಕ್ಟ್ಗಳನ್ನ ಮಾರುಕಟ್ಟೆಗೆ ತಗೊಂಡು ಹೋಗುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಕೇವಲ 3 ವರ್ಷದಲ್ಲೇ ಎಫ್ಇಒ ಇದಾಗಿದೆ. ಇತ್ತೀಚೆಗೆ ಎಫ್ಇಒ ಅಥವಾ ರೈತ ಉತ್ಪಾದಕ ಕಂಪನಿ ಅನ್ನುವಾಗ ನನಗೆ ಬಹಳ ಖುಷಿಯಾಗಿದ್ದಂದ್ರೆ ಲಿಂಬೆನಾಡು ರೈತ ಉತ್ಪಾದಕ ಕಂಪನಿ ಅಂತ ಇಲ್ಲಿ ಒಂದು ಸ್ಟಾಲ್ ಅನ್ನು ಹಾಕೊಂಡಿದ್ದಾರೆ. ಕೆಲವೇ ಕೆಲವು ಜನ ನಾವು ಬಹಳಷ್ಟು ಸಲ ಏನ ಸರ್ಕಾರದ ಕಡೆ ಮುಖ ನೋಡ್ತೇವೆ, ಅದನ್ನ ಬಿಟ್ಟು ನಾವಾಗೇ ಮಾಡಿಕೊಂಡು ಪ್ರೈವೇಟ್ ಆಗಿ ಮಾಡಿಕೊಂಡು ಒಂದು 20-25 ಜನ ಸೇರಿದ್ರು ಚಿಂತೆ ಇಲ್ಲ, ಪ್ರೈವೇಟ್ ಆಗಿ ಮಾಡಿಕೊಂಡಂತ ಎಫ್ಇಒಗಳು ಬಹಳ ಬೇಗನೆ ಅಭಿವೃದ್ಧಿ ಆಗ್ತಾ ಇದೆ. ಎಲ್ಲರಿಗೂ ಬಾಯಲ್ಲಿ ಕೇಳಿದಾಗ ಸಹ್ಯಾದ್ರಿ ಸಹ್ಯಾದ್ರಿ ಅಂತ ಹೇಳ್ತಾರೆ ಎಫ್ಇಒ ಅಂದ ತಕ್ಷಣ. ಯಾಕೆ ನಾವು ಇನ್ನೊಂದು ಸಹ್ಯಾದ್ರಿ ಇಲ್ಲೇ ಆಗಬಾರದು? ಹೇಗೆ ಅವರು ಸಹ್ಯಾದ್ರಿ ಡೆವಲಪ್ ಆಗಿದ್ದಾರೆ ಅಂದ್ರೆ ಒಂದು ಪ್ರಾಡಕ್ಟ್ ಅನ್ನ ಇಟ್ಕೊಂಡು ಅವ್ರು ಮಾಡಿದ್ದಾರೆ. ಇವತ್ತು ನಮ್ಮ ಎಫ್ಇಒಗಳಿಗೆ ಯಾವ ಉತ್ಪಾದನೆ ಅನ್ನುವಂಥದ್ದು ಗುರಿ ಇಲ್ಲ. ಸೊ ಆ ಗುರಿಯನ್ನ ಇಟ್ಕೊಂಡು ಮಾಡಿದ್ರೆ ಮಾರುಕಟ್ಟೆಗೆ ನಾವು ಎಲ್ಲ ರೀತಿಯ ಡಿಮಾಂಡ್ ಅನ್ನ ಕ್ರಿಯೇಟ್ ಮಾಡಬಹುದು. ಇವತ್ತು ನನ್ನಲ್ಲಿ ಇದುವರೆಗೆ ನಾವು ಬಹಳಷ್ಟು ಸಲ ನೋಡುವಾಗ ಈರುಳ್ಳಿ ತಾವೆಲ್ಲ ಬಿತ್ತಿದವರು ಬೆಳೆದವರು ಇದ್ದೀರಿ, ಯಾವುದೇ ಒಂದು ಅಂಗಡಿಗಳಲ್ಲಿ ಹೋದ್ರೆ ನಿಮಗೆ ಸಿಗೋದು ಮಹಾರಾಷ್ಟ್ರ ಬ್ರ್ಯಾಂಡ್ಗಳೇ, ಕರ್ನಾಟಕದ ಬ್ರ್ಯಾಂಡ್ದು ಸಿಗ್ತಾನೆ ಇರಲಿಲ್ಲ. ಈ ವರ್ಷ ನಾವು ಶುರು ಮಾಡಿದ್ದೇವೆ DOGR ಜೊತೆಗೆ ಒಪ್ಪಂದ ಮಾಡಿಕೊಂಡು ಅಲ್ಲಿಂದ ಫೌಂಡೇಶನ್ ಸೀಡ್ಸ್ ಅನ್ನ ತಂದು ಬಾಗಲಕೋಟೆ ಯೂನಿವರ್ಸಿಟಿಗೆ ಕೊಟ್ಟು ಬ್ರೀಡರ್ ಸೀಡ್ಸ್ ಅನ್ನ ಮಾಡಿಕೊಂಡು ಬೀಜೋತ್ಪಾದನೆ ಮಾಡಿ ಅದನ್ನ ನಮ್ಮ ಎಫ್ಇಒ ಕಂಪನಿಯಿಂದ ಮಾರಾಟ ಮಾಡ್ತಾ ಇದ್ದೇವೆ. ನಮ್ಮ ರೈತರಿಗೆ ಕಡಿಮೆ ರೇಟಲ್ಲಿ ಇದ್ರೆ ಹೊರಗಿನ ರೈತರಿಗೆ ಸ್ವಲ್ಪ ಮಾರುಕಟ್ಟೆಗಿಂತ ಕಡಿಮೆ ಇರ್ತದೆ ಒಟ್ಟಾರೆ ಆಗಿ, ಆ ರೀತಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೇವೆ. ತಾವುಗಳು ಕೂಡ ಎಫ್ಇಒಗಳನ್ನ ಮಾಡ್ಕೋಬೇಕು ಅನ್ನುವಾಗ ದಯವಿಟ್ಟು ಪ್ರೈವೇಟ್ ಆಗಿ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ಗೌರ್ಮೆಂಟ್ ಸಹಾಯ ತಗೋಬೇಡಿ ಅಂತಲ್ಲ, ಸಹಾಯ ಬಂದ್ರೆ ತಗೊಂಡು ಬೆಳೆಯೋಣ, ಸಹಾಯವನ್ನೇ ಗುರಿಯಾಗಿ ಇಟ್ಕೊಂಡು ಎಫ್ಇಒಗಳನ್ನ ಮಾಡ್ಕೊಳ್ಳೋದು ಬೇಡ. ನಂಬರ್ ತಗೊಳ್ಳಿ 7019268550. ಸಿದ್ದು ಪೂಜಾರಿ ಅಂತ ನನ್ನ ಹೆಸರು. ನನ್ನ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಇದುವರೆಗೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ ದಿನಾಂಕ 4-6 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಮಾರಾಟಗಾರರ ಮತ್ತು ಖರೀದಿದಾರರ ಸಮಾವೇಶ, ಈ ವಿಷಯ ಕುರಿತು ತಮ್ಮ ಅನುಭವದ ಮಾತುಗಳನ್ನಾಡಿದ ಫಲಂದು ರೈತ ಉತ್ಪಾದಕ ಕಂಪನಿಯ ಸಂಪನ್ಮೂಲ ವ್ಯಕ್ತಿಗಳಾದ ಸಿದ್ದು ಪೂಜಾರಿ ಅವರ ಧ್ವನಿಮುದ್ರಣವನ್ನು ಆಲಿಸಿದಿರಿ. ಇನ್ನು ಮುಂದೆ ಒಂದು ಕೃಷಿ ಹಾಡನ್ನ ಕೇಳೋಣಂತ. ಎಲ್ಲೆಲ್ಲೋ ಬೆಳೆಯುವೆ ಕೂಬಾ, ಇರಲಿ ಬಂಜರು ನೆಲದಿಬ್ಬ, ಇರಲಿ ಬಂಜರು ನೆಲದಿಬ್ಬ, ಇರಲಿ ಬಂಜರು ನೆಲದಿಬ್ಬ. ಸುಬಾ ಸಿಮರುಬಾ ನಿನ್ನ ಮಹಿಮೆಗೆ ಅನ್ನಲೇ, ಅಬ್ಬಬ್ಬ ಅಬ್ಬಬ್ಬ. ಸಿಮರುಬಾ ಸಿಮರುಬಾ ನಿನ್ನ ಮಹಿಮೆಗೆ ಅನ್ನಲೇ, ಅಬ್ಬಬ್ಬ ಅಬ್ಬಬ್ಬ.

ಕೋತಿ ನಂಬಿಗೆಯೊಳಗ ನಿಧಿ ಐತಿ ನಂಬೋ ನಂಬಲಿ ಕೋತಿ ನಂಬಿಗೆಯೊಳಗ ನಿಧಿ ಐತಿ ನಂಬು ನಂಬಲ ನೀ ಕೋತಿ ನಂಬಿಗೆಯೊಳಗ ನಿಧಿ ಐತಿ ನಂಬು ನಂಬಲಿ ಕೋತಿ ನಂಬಿಗೆಯೊಳಗ ನಿಧಿ ಐತಿ ಕೊಣ್ಣೂರ ಚಿನ್ನುಮಾಯಿ ಕಂದ ಬಾಪು ಕೊಣ್ಣೂರ ಚಿನ್ನುಮಾಯಿ ಕಂದ ಬಾಪು ಕರೆದರ ಯಾಕ ವಲ್ಲಂತೆ ನೀ ಎಷ್ಟಾರಾಮರಿ ತಿಳಿ